ಆ ತೇವಾಂಶ ಜಾಸ್ತಿ ಇದ್ರೆ ಫ್ಲವರಿಂಗ್ ಆಕ್ಟಿವಿಟೀಸ್ ಇರಲ್ಲ, ಹೂಗಳ ಒಂದು ಓಡಾಡುವಿಕೆ ಟ್ರಾನ್ಸ್ಫರ್ ಆಗ್ತಾವೆ ಅಂದರೆ ಒಂದು ಮೇಲು ಟ್ರಾನ್ಸ್ಫರ್ ಆಗ್ತಾ ಇರ್ತದೆ ಫಿಮೇಲು ಹೆಂಡು ಹೂವಿಗೆ. ಅವು ಒಂದೊಂದ್ಸಲ ಏನಾಗ್ತದೆ ಅಂತಂದ್ರೆ ಕೀಟಗಳ ಇದು ಪಾಲಿನೇಷನ್ ಸಂಪರ್ಕ ಆಗೋದು, ಗಂಡು ಹೂವು ಹೆಣ್ಣಿನ ಸಂಪರ್ಕ ಪರಾಗಸ್ಪರ್ಶ ಆಗೋದು, ಜೇನುಹುಳುಗಳ ಸಂತತಿ ಕಡಿಮೆ ಇರೋದ್ರಿಂದ ಅವು ಬಿಸಿಲಿದ್ರೆ ಹೊರಗೆ ಬರ್ತವೆ. ಅವು ಯಾಕೆ ಹೊರಗೆ ಬರ್ತವೆ ಅಂದರೆ ಹೂವಿನಲ್ಲಿ ರಸ ಇರಕ್ಕೆ ಬರ್ತವೆ, ಹೂವಿನಲ್ಲಿ ರಸ ಇರಲ್ಲ, ಹೂವು ಅಳ್ಳೋದಿಲ್ಲ, ಹಿಂಗಾಗಿ ಪರಾಗಸ್ಪರ್ಶ ಅದ ಒಂದು ತೊಂದರೆಯಿಂದ ಈ 2 ವರ್ಷ ಹಣ್ಣು ಕಟ್ಟೋದು ಬಿಟ್ಬಿಡ್ತು. ಆಮೇಲೆ ಜಾಸ್ತಿ ಹ್ಯುಮಿಡಿಟಿ ಅಂತಾರೆ ಅದಿದ್ನೇ ಅಂದರೆ ರೋಗಗಳು ಜಾಸ್ತಿ ಒಂಥರ ಅಂಟು ದ್ರಾವಣದ ಒಂದು ರೋಗ ಅಂಟ್ಕೊಂಡು ಅವು ಈ ಇನ್ಸೆಕ್ಟ್ಸ್ ಓಡಾಡೋಕ್ಕೂ ಬಿಡೋದಿಲ್ಲ, ಪಾಲಿನೇಷನ್ ಆಗೋಕ್ಕೂ ಬಿಡಲ್ಲ. ಆದ್ರಿಂದ ಕಳೆದ ಬಾರಿಗಿಂತ ಈ ವರ್ಷ ಒಂದು ಸ್ವಲ್ಪ ಉತ್ತಮ ನಿರೀಕ್ಷೆಯಲ್ಲಿ ಇದ್ದೀವಿ. ಯಾಕೆ ಗೊತ್ತಾ, ಈ ಡಿಸೆಂಬರ್ ಆದಮೇಲೆ ಒಳ್ಳೆ ವೆದರ್ ಬರ್ತದಂತ ನಮ್ಮ ಹವಾಮಾನ ತಜ್ಞರು ಹೇಳ್ತಿರ್ತಾರೆ ಹೇಳಿದ್ದಾರೆ. ಬಟ್ ಅಲ್ಲಿ ಏನಾಗ್ತದೆ ಅಂತಂದ್ರೆ ಈ ವರ್ಷ ಇದೇ ಕ್ಲೈಮೇಟ್ ಇದ್ರೆ ಹೂ ಫ್ಲವರ್ ಸೆಟ್ ಆಗಲ್ಲ. ಸೊ ಹೂ ಸೆಟ್ ಆಗಬೇಕಾದ್ರೆ ಹೂವು ಸರಿಯಾಗಿ ಪರಾಪರ್ಶ ಈಗ ಹಣ್ಣು ಕಾಯಿ ಕಟ್ಟಬೇಕಾದ್ರೆ ವಾತಾವರಣ ಬಹಳ ಮುಖ್ಯ, ನಮಗೆ ಡ್ರೈ ಕಂಡೀಷನ್ ಬಹಳ ಮುಖ್ಯ. ವಾತಾವರಣ ಬಹಳ ಮುಖ್ಯ ಅಂತ ಹೇಳಿದ್ರಿ, ವಾತಾವರಣದ ಜೊತೆಗೆ ನಾವು ಹೆಚ್ಚು ಇಳುವರಿ ಪಡಿಬೇಕಂದ್ರೆ ಪೋಷಕಾಂಶಗಳು ಕೊಡಬೇಕಾಗತ್ತೆ. ಯಾವ ರೀತಿ ಪೋಷಕಾಂಶಗಳು ಕೊಡಬೇಕು, ಯಾವ ಸಮಯದಲ್ಲಿ ಕೊಟ್ಟರೆ ನಾವು ಹೆಚ್ಚು ಇಳುವರಿ ನಿರೀಕ್ಷೆ ಮಾಡಬಹುದು ಅಂತೀರ ಸರ್? ಸರ್, ಈಗ ಮುಖ್ಯವಾಗಿ ನಾವು ಮಾವಿನ ಬಾಳೆ ಬೆಳೆಸ್ತೇವಲ್ಲ, ಅದರಲ್ಲಿ ಕೆಲವು ಇನ್ಸೆಕ್ಟ್ಗಳು ಹುಳುಗಳು ತತ್ತಿ ಇಟ್ಟು ಹೋಗಿರ್ತವೆ, ಅವು ರೋಗ ಬಂದಿರ್ತವೆ, ಕೆಲವು ಅನ್ಪ್ರೊಡಕ್ಟಿವ್ ಟ್ರೀಸ್ ಇರ್ತವೆ, ಅಂಥವನ್ನ ಫಸ್ಟ್ ನಾವು ಕಟ್ ಮಾಡಬೇಕು. ಪ್ರೂನಿಂಗ್ ಅಂತಾರೆ ಅದಕ್ಕೆ, ಪ್ರಾಪರ್ ಆಗಿ ಸರಿಯಾಗಿ ಪ್ರೂನಿಂಗ್ ಮಾಡಬೇಕು. ಆ ಸರಿಯಾಗಿ ಪ್ರೂನಿಂಗ್ ಮಾಡಿದರೆ ಸೂರ್ಯನ ಕಿರಣಗಳು ಹಣ್ಣಿಗೆ ಮುಟ್ಟಬೇಕು, ಹಣ್ಣಿಗೆ ಮುಟ್ಟದೆ ಹೋದರೆ ಹಣ್ಣು ಬಲಿಯಲ್ಲ, ಹಣ್ಣು ರುಚಿನೂ ಬರೋದಲ್ಲ. ಆಮೇಲೆ ಚಿಕ್ಕಾಪಟ್ಟೆ ಎಲೆ ಇರೋದ್ರಿಂದ ಗಾಳಿ ಬೀಸಿ ಮರ ಉರುಳೋಗೋ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಗಾಳಿ ಬಂದರೆ ಈಸಿಯಾಗಿ ಪಾಸ್ ಆಗಬೇಕು, ಈಚೆ ಕಡೆಯಿಂದ ಆ ಕಡೆ ಪಾಸ್ ಆಗಬೇಕು. ಅಂಥ ಟೈಮಲ್ಲಿ ಜಾಸ್ತಿ ಎಲೆಗಳು ಇರಬಾರ್ದು, ದೊಡ್ಡ ದೊಡ್ಡ ಉದ್ದ ಉದ್ದ ರೊಂಬೆಗಳು ಅಡ್ಡ ಬಂದಿರೋ ರೊಂಬೆಗಳು ಅವು ಅನ್ವಾಂಟೆಡ್ ಬ್ರಾಂಚಸ್ ಅಂತಾರೆ, ಅವನ್ನ ತೆಗೆದಾಕ್ಬೇಕು. ಸೊ ಆವಾಗ ಫ್ರೂಟ್ ಸೆಟ್ಟಿಂಗು ಚೆನ್ನಾಗಿ ಕೂಡುತ್ತೆ, ಫ್ರೂಟ್ ಸೆಟ್ಟಿಂಗ್ ಆಗುತ್ತೆ. ಫ್ರೂಟ್ ಸೆಟ್ ಆದಮೇಲೆ ನಮಗೆ ಇಲ್ಲಿ ನೋಡಿದ್ರೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ಜಾಸ್ತಿ ವಾತಾವರಣದಲ್ಲಿ ಬಿಸಿಲು ಇರೋದ್ರಿಂದ ಇವಾಪೊರೇಟ್ ಟ್ರಾನ್ಸ್ಪಿರೇಷನ್ ಅಂತಾರೆ ಆವೇ ಆಗಿ ಹೋಗ್ಬಿಡ್ತದೆ. ಅದಕ್ಕೋಸ್ಕರ ನಾವು ಆ ಗೋಲಿ ಆಕಾರದಾಗ ಇರ್ತಾವಲ್ಲ, ಗೋಲಿ ಆಕಾರದಲ್ಲಿ ಮಾವು ಇದ್ದಾಗ ಆವಾಗ ನೀರು ಕೊಡಲೇಬೇಕು. ಯಾಕಂದರೆ ಡೀಪ್ ರೂಟ್ ಸಿಸ್ಟಮ್ ಅಂತ ಇರ್ತದೆ, ಬೇರುಗಳು ಆಳಾಗಿ ಹೋಗಿರೋದ್ರಿಂದ ಅವು ನೀರು ಎಲ್ಲಿರ್ತದೆ ಅಲ್ಲಿ ಎಳ್ಕೊಂತವೆ, ಎಕ್ಸಮ್ ತಗೊಂತವೆ. ಆದರೂ ಸಮ್ಮರಲ್ಲಿ ಅಂದರೆ ಬಿಸಿಲು ಕಾಲದಲ್ಲಿ ಬೇಸಿಗೆಯಲ್ಲಿ ಒಂದು 3-4 ನಾವು ಕಷ್ಟಪಟ್ಟು ಏನಾದರೂ ಮಾಡಿ ನೀರು ಕೊಡಲೇಬೇಕು. ಆ ನೀರು ಕೊಟ್ಟರೆ ಮಾತ್ರ ಕಾಯಿಡಿತಿದೆ, ಇಲ್ಲ ಅಂದರೆ ಕಾಯಿಡಲ್ಲ. ಎಕ್ಸೆಸ್ ಫರ್ಟಿಲೈಸರ್ ಅಂದರೆ ಹೆಚ್ಚಿಗೆ ಗೊಬ್ಬರ ಕೊಟ್ಟರು ಹೂ ಹಿಡಿಯೋದಲ್ಲ, ಕಡಿಮೆ ಕೊಟ್ಟರು ಹೂ ಹಿಡಿಯೋದಿಲ್ಲ, ಕಡಿಮೆ ತೇವಾಂಶ ಇದ್ದರೂ ಅದಕ್ಕೆ ಸಾಕಾಗಲ್ಲ. ಹಿಂಗಾಗಿ ನಾವು ಸರಿಯಾದ ಪ್ರಮಾಣದಲ್ಲಿ ಮಾಯ್ಚರ್ ಕಂಡೀಷನ್ ನಾವು ಒದಗಿಸ್ಲೇಬೇಕಾಗ್ತದೆ. ಒಂದು 3-4 ನೀರಾವರಿ ಬಹಳ ಅಗತ್ಯ, ಅದಿಲ್ಲ ಅಂದ್ರೆ ಕ್ರಾಪ್ ಫೇಲ್ಯೂರ್ ಆಗೋದು ಗ್ಯಾರಂಟಿ. ಅಂದ್ರೆ ನೀರಿನ ನಿರ್ವಹಣೆ, ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಲೇಬೇಕು ಅಂತ ಮಾಡಲೇಬೇಕು. ಸಮಗ್ರ ಪೋಷಕಾಂಶ ಅಂತ ಹೆಂಗ ಸರ್? ಈಗ ನಾವು ಗೊಬ್ಬರ ಹೆಂಗ ಬೇಕಾದ್ರೆ ಮೇಲೆ ಹೋಗೋದು ಬರಂಗಿಲ್ಲ, ಅದಕ್ಕೆ 2 ಫೀಟ್ ಬಿಟ್ಟು ಬುಡದಿಂದ 2 ಫೀಟ್ ಬಿಡಬೇಕು. 2 ಫೀಟ್ ಬಿಟ್ಟು ರಿಂಗ್ ತರ ಮಾಡಿ ನಾವು ಮಿಕ್ಸ್ಡ್ ಫರ್ಟಿಲೈಸರ್ ಹಾಕಬೇಕು. ಮಿಕ್ಸ್ ಫರ್ಟಿಲೈಸರ್ ಅಂತಂದ್ರೆ 250 ಗ್ರಾಮ್ಸ್ ನೈಟ್ರೋಜನ್, 100 ಗ್ರಾಮ್ಸ್ ಸೂಪರ್ ಫಾಸ್ಫೇಟ್ ಅಂಡ್ 150 ಗ್ರಾಮ್ಸ್ ಪೊಟಾಸ್. ಈ 3 ಪೋಷಕಾಂಶಗಳನ್ನ ನಾವು ಮಿಕ್ಸ್ ಮಾಡಿ ಜೂನ್ನಾಗ ಹಾಕ್ಬೇಕ್ರಿ, ಮುಂಗಾರಿ ಸಮಯ. ಜೂನ್ನಾಗ ಹಾಕಿದ್ರೆ ವೆಜಿಟೇಟಿವ್ ಗ್ರೋತ್ ಅಂತಾರೆ, ಅದು ಚಿಗುರು ಹೊಡೆಯೋದು ಬರ್ತದೆ. ಆ ಚಿಗುರು ಹೊಡೆದ್ಮೇಲೆ ನಾವು ಅದಕ್ಕೆ ನಾವು ಆಮೇಲೆ ಫ್ಲವರ್ ತಿನ್ನಿಂಗ್ ಅಂತ ಮಾಡ್ಬೇಕ್ರಿ. ಫ್ಲವರ್ ತಿನ್ನಿಂಗ್ ಅಂದ್ರೆ ಜಾಸ್ತಿ ಹೂ ಬಿಟ್ಟು ಎಲ್ಲ ಕಾಯ್ಕಚ್ಚರ ಮರನ ಹಿಡಿಯೋದಿಲ್ಲ. ಅದ್ ಮೆಕ್ಯಾನಿಸಮ್ ಏನಪ್ಪಾ ಅಂತಂದ್ರೆ 99 ಭಾಗಗಳು ಹೂ ಉದುರ್ತವೆ, ಇನ್ನು 1 ಭಾಗ ಅಷ್ಟೇ ಇರೋದ್ರಿಂದ ಹೂ ಕಟ್ಟೋದು, ಅದೇ ನಮಗೆ ಸಾಕಾಗುತ್ತೆ. ಆದ್ರೂ ಏನ್ ಮಾಡ್ತೀವಿ, ಒಂಥರ ಬಿರುಗಾಳಿ ಬಂದು ಮಳೆ ಬಂದು ಹಿಂಗಾಗಿ ಕಾಯಿ ಬಿದ್ದು ಇಳುವರೆ ಲಾಸ್ ಮಾಡ್ಕೊಂಡಿರೋ ರೈತರು ಬಹಳ ಇದ್ದಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಮಾವಿನ ಮರನ ಅತಿ ಎತ್ತರಕ್ಕೆ ಬೆಳಿಲಿಕ್ಕೆ ಬಿಡಬಾರ್ದು, ತುದಿ ಹೋಗಿರೋದನ್ನ ಒಂದು ಕಟ್ ಮಾಡಬೇಕು. ಆಮೇಲೆ ಜಾಸ್ತಿ ಎಲೆಗಳಿದ್ರೆ, ಎಲೆಗಳಿದ್ರೆ 10 ಎಲೆಗಳಿದ್ರೆ ಅದ್ರ ಒಂದು 4 ಎಲೆ ತೆಗಿಬೇಕು. ಸೊ ಜಾಸ್ತಿ ಡೆನ್ಸ್ ಅಂತಾರೆ, ಜಾಸ್ತಿ ಎಲೆಗಳಿದ್ರೆ ಕಾಯಿ ಸೆಟ್ ಆಗಲ್ಲ, ಹೂವು ಆಳೋದಿಲ್ಲ. ಸೊ ಹಿಂಗಾಗಿ ನಾವು ಪ್ರೂನಿಂಗ್ ಭಾಳ ಅಗತ್ಯ. ಯಾಕಂದರೆ ಈ ಕೆಲವು ಈ ಹುಳಗಳು ಅಲ್ಲಿ ತತ್ತಿ ಇಟ್ಟು ಹೋಗಿರ್ತವೋ, ಅದು ಮನೆ ಮಾಡ್ಕೊಂಡಿರ್ತವೋ, ಆ ಡೆಡ್ ಕೆಟ್ಟೋಗಿರೋ ಪಾಠಗಳನ್ನು ತೆಗೆದು ಬಿಸಾಕ್ಬೇಕು, ಸುಟ್ಟಾಕ್ಬೇಕು. ಅದು ಒಂದು ಹುಳಗಳ ಬಾಧೆ ಕಂಟ್ರೋಲ್ ಆಗೋದನ್ನ ತಪ್ಪಿಸ್ಬೋದು ನಾವು. ಈ ಬೆಳೆಯಲ್ಲಿ ಹೂ ಉದುರುತ್ತೆ, ಕಾಯಿ ಕಡಿಮೆ ಕಟ್ಟುತ್ತೆ, ಇಂಥ ಸಂದರ್ಭದಲ್ಲಿ ಯಾವ ರೀತಿ ಕ್ರಮಗಳನ್ನ ಅನುಸರಿಸ್ಬೇಕು ನಮ್ಮ ರೈತರು ಅಂತೀರ ಸರ್? ಸರ್, ಹೂ ಯಾಕೆ ಉದುರುತ್ತೆ ಅಂತಂದ್ರೆ ಅದರಲ್ಲಿ ಡಿಫಿಷಿಯನ್ಸಿ ಇದ್ರೆ ಮಾತ್ರ ಹೂ ಉದುರುತ್ತದೆ.

ಮಾಡ್ರಿ ಅಂತ. ಅವಾಗ ನಮ್ಮವ್ರು ಏನು ಮಾಡಿದ್ರು, ಅದೆಲ್ಲ ಚೆಕ್ ಮಾಡಿದಾಗ ಸಾಯಿಲ್ ಟೆಸ್ಟ್ ಮಾಡಿದ್ರು. ಫಸ್ಟ್ ಸಾಯಿಲ್ ಅಲ್ಲಿ ಕ್ಯಾಲ್ಸಿಯಂ ಇರಲಿಲ್ಲ, ಆ ಕ್ಯಾಲ್ಸಿಯಂ ಅಪ್ಲೈ ಮಾಡ್ಬೇಕು. ನಾನು ಆಗ್ಲೇ ಹೇಳೋದೊಂದು ಮರ್ತೆ, ಎನ್ ಪಿ ಕೆ ಜೊತೆಗೆ ಕ್ಯಾಲ್ಸಿಯಂ ಕೊಡ್ಬೇಕು. ಇದಕ್ಕೆ ಕ್ಯಾಲ್ಸಿಯಂ ಕೊಟ್ರೆ ಈ ಟೊಮೆಟೋನು ಹಂಗೆ, ಟೊಮೆಟೊ ಕ್ಯಾಲ್ಸಿಯಂ ಇರಲಿ ಅಂದ್ರೆ ಅದು ಕರ್ಗಾಗ್ಬಿಡುತ್ತೆ, ಸ್ಪಾಟ್ ಕರ್ಗಾಗುತ್ತೆ, ಕ್ಯಾಲ್ಸಿಯಂ ಕೊರತೆ. ಮ್ಯಾಂಗೋದಲ್ಲೂ ಕ್ಯಾಲ್ಸಿಯಂ ಕೊರತೆ. ಆಮೇಲೆ ಈ ಮ್ಯಾಂಗೋ ಟ್ರೀ ಇರುವಾಗ ಇಟ್ಟಿಗೆ ಬಟ್ಟೆ ಇರಬಾರ್ದು ಸರ್, ಸುತ್ತಮುತ್ತ ಸುತ್ತಮುತ್ತ ಇರಬಾರ್ದು ಸರ್. ಅದು ಫ್ಯೂಮಿಕೇಶನ್ ಅಂತಾರೆ. ಅವಾಗ ಏನಾದರೂ ಮ್ಯಾಂಗೋ ಟಚ್ ಆದರೆ ಬ್ಲಾಕ್ ಆಗುತ್ತೆ, ಬ್ಲಾಕ್ ಟಿಪ್ ಅಂತಾರೆ, ಬ್ಲಾಕ್ ಚಿಕ್ ಚಿಕ್ ಚಿಕ್ ಚಿಕ್ ಚಿಕ್ ಆಗಿಬಿಡ್ತಾರೆ. ಅದಕ್ಕೆ ಈ ಸುತ್ತಮುತ್ತ ಇಟ್ಟಿಗೆ ಬಟ್ಟೆ ಇದ್ರೆ ಅಲ್ಲಿ ಮ್ಯಾಂಗೋ ಹಾಕಕ್ಕೆ ಹೋಗಬಾರ್ದು. ಇಲ್ಲ ಅವ್ರಿಗೆ ಹೇಳ್ಬೇಕು, ಇಲ್ಲ ಹಾಕ್ಬೇಡಪ್ಪ ದಯವಿಟ್ಟು, ನಾವು ಗಾರ್ಡನ್ ಹಾಕಿದ್ದೀವಿ, ಲಕ್ಷ ಲಕ್ಷ ಕೊಟ್ಟ ಗಾರ್ಡನ್ ಹಾಕಿದ್ದೀವಿ, ನಮಗೆ ಲಾಸ್ ಆಕತಿ, ನೀನು ಎಲ್ಲರೂ ಮಾಡ್ಕೊಳ್ಳಪ್ಪ ಅನ್ಬೇಕು. ಅದಕ್ಕೆ ಅದೊಂದು ಡ್ರಾಬ್ಯಾಕ್, ಇಟ್ಟಿಗೆ ಬಟ್ಟೆ ಇರ್ಕೊಡುದು. ಅಂದ್ರೆ ನಾವು ಬೆಳೆಯಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ, ಕಟಾವಿನ ಸಂದರ್ಭ ಇರ್ಬೋದು ಅಥವಾ ಈ ತರ ಎಲ್ಲ ಕ್ರಮಗಳು ಅನುಸರಿಸೋದು ಅಷ್ಟೇ ಮುಖ್ಯ. ಪೊಲ್ಯೂಷನ್ ಇಸ್ ಇಂಪಾರ್ಟೆಂಟ್ ಸರ್, ವಾತಾವರಣ ಬಹಳ ಮುಖ್ಯ. ಈ ಭೂಪಾಲ ಅನಿಲ ದುರಂತ ಈ ಮಂಗಳೂರು ಅವೆಲ್ಲ ಕೇಳ್ಬಿಟ್ರೆ ವಾತಾವರಣ ಬಹಳ ಮುಖ್ಯ. ವಾತಾವರಣ ಕ್ಲೀನ್ ಇಲ್ಲ ಅಂದ್ರೆ ಇಟ್ ಇಸ್ ಅಫೆಕ್ಟ್ ದ ಹ್ಯೂಮನ್ ಬಾಡಿ. ಎಷ್ಟೋ ಜನ ಕೈಕಾಲಿಲ್ಲ ಕಾಸರಗೋಡದಲ್ಲಿ, ಯಾಕೆ ಗೊತ್ತಾ ಸಹ, ಒಂದ್ಸಲ ಹೆಲಿಕಾಪ್ಟರ್ ಸ್ಪ್ರೇ ತಗೊಂಡ್ರು, ಅದು ಎಲ್ಲರ ಮನೆ ಬಾವಿ ಒಳಗೆ ಹೋಗಿ ಬಿದ್ದ್ಬಿಡ್ತು. ಅವ್ರ ಫೀಲ್ಡ್ ಹೊಡೆಯಬಿಟ್ಟು ಅಲ್ಲಿಂದ ಹೊಡೆದ್ರ ಅದು ಎಲ್ಲ ಬ್ಯಾರ್ಕೆ ಬಂದು ಮನೆ ಮುಂದೆ, ಮಂಗಳೂರಲ್ಲಿ ಎಲ್ಲರ ಮನೆ ಮುಂದೆ ಬಾವಿ, ಆ ಬಾವಿ ನೀರಲ್ಲಿ ಬಂದು ಎಂಡೋಸಲ್ಫನ್ ಬಿತ್ತು, ಆ ನೀರು ಕುಡಿದು ಎಲ್ಲರ ಮನೆ ಮುಂದೆ ಎಲ್ಲ ಎಫೆಕ್ಟ್ ಆದ್ರೆ. ಕೇರ್ನೆಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವಾತಾವರಣಕ್ಕೆ ನಾವು ತೊಂದರೆ ಕೊಡಬಾರ್ದು, ವಾತಾವರಣ ಬಹಳ ನಮಗೆ ತೊಂದರೆ ಕೊಟ್ಟರೆ ಅದು ನಮಗೆ ತೊಂದರೆ ಕೊಡ್ತಾರೆ. ಸರ್, ಈಗ ವಾತಾವರಣ ಬಹಳ ಮುಖ್ಯ ಅಂತ ಅಂದ್ರೆ, ಕೆಲವು ಸಾರಿ ಮಳೆಗಾಲದಲ್ಲಿ ಅಲಿಕಲ್ ಮಳೆ ಬರುತ್ತೆ, ಅಂತ ಸಂದರ್ಭದಲ್ಲಿ ಏನಾದರೂ ನಷ್ಟ ಸಂಭವಿಸೋ ಸಾಧ್ಯ ಇರುತ್ತೆ ಸರ್? ಈಗ ಆಳೆಕಲ್ಲು ಬರೋ ಟೈಮ್ನಾಗ ನಾವೇನಿದು ಪ್ರಿಕಾಷನ್ಸ್ ಮೇಜರ್ ಅಂತಂದ್ರೆ, ಅಲ್ಲಿ ನಾವು ಆದಷ್ಟು ಈ ಗಾಳಿ ಹೊಡೆದಕ್ಕೆ ಬೀಳ್ತಾವಲ್ಲ ಲೀವ್ಸ್ ಅನ್ನ ಕಡಿಮೆ ಮಾಡ್ಕೋಬೇಕು. ಹಣ್ಣು ಆಗ್ತಾ ಆಗ್ತಾ ಆಗ್ತಾ ಬಂದಂಗೆ ನಾವು ಲೀವ್ಸ್ ತೆಗಿಬೇಕು. ಲೀವ್ಸ್ ಪ್ರೂನ್ ಮಾಡಿದ್ರೆ ಗಾಳಿ ಈಸಿ ಪಾಸ್ ಆಗುತ್ತೆ, ಈಸಿ ಪಾಸ್ ಆಗುತ್ತೆ. ಬಟ್ ಇನ್ನು ಆನೆಕಲ್ಲಿಗೆ ನಾವು ಏನು ಮಾಡೋಕ್ಕಲ್ಲ, ಅದು ಮಳೆ ಬರೋ ಟೈಮ್ನಾಗ ಕೆಲವರು ಏನು ಮಾಡ್ತಾರೆ, ಕೆಳಗಡೆ ಒಂದು ಇದನ್ನ ಹಾಕ್ತಾರೆ ಸರ್, ಕುಷನ್ ತರ ಹಾಕ್ತಾರೆ, ಬಟ್ಟೆ ಹಾಕ್ತಾರೆ. ಸೊ ಬಿದ್ದಿರೋ ಹಣ್ಣಿಗೆ ಏಟಾಗದೇ ಇರಲಿ ಅಂತೇಳಿ ಅಂತ ಬಿದ್ದಿರ ಹಣ್ಣನ್ನು ತಗೊಂಡೋಗಿ ಪಿಕಲ್ಸ್ ಯೂಸ್ ಮಾಡ್ಬೋದು. ಇಂಡಸ್ಟ್ರಿ ಕೊಟ್ಟರೆ ಪಿಕಲ್ಸ್ ಯೂಸ್ ಮಾಡ್ತಾರೆ. ಬಟ್ ಯುರೋಪಿಯನ್ ಕಂಟ್ರಿಲಿ ಏನ್ ಮಾಡ್ತಾರೆ ಗೊತ್ತಾ ಸರ್, ಕುಷನ್ ಹಾಕ್ತಾರೆ. ಮ್ಯಾಂಗೋ ಬಿದ್ದ್ರೂ ಅದು ಏನಾಗಿರಲ್ಲ, ಅಂತ ರಬ್ಬರ್ ತರ ಇದನ್ನ ಹಾಕಿರ್ತಾರೆ, ಮರದ ಬುಡಕ್ಕೆ ರಬ್ಬರ್ ಹಾಕಿರ್ತಾರೆ, ಅದು ಬಿದ್ದ್ರೂ ಏಟಾಗಬಾರ್ದು ಮಾವಿನ ಹಣ್ಣು. ಆ ತರ ಟೆಕ್ನಾಲಜಿ ನಮ್ಮಲ್ಲಿ ಇನ್ನೂ ಆಗಿಲ್ಲ ಅದು. ಸರಿ, ಈಗ ಬೆಳೆ ಬೆಳೆದ ನಂತರ ಅದನ್ನ ಮಾರಾಟ ಮಾಡ್ಬೇಕಾದ್ರೆ ಸಾಕಷ್ಟು ಪ್ರಕ್ರಿಯೆಗಳು ಮಾಡ್ಬೇಕಾಗತ್ತೆ. ನೀವ್ ಹೇಳ್ದಂಗೆ ಗ್ರೇಡಿಂಗ್ ಮಾಡ್ಬೇಕು, ಒಂದು ಒಳ್ಳೆ ಸೈಜ್ ಗಾತ್ರದ ಒಂದು ಹಣ್ಣು, ಮೀಡಿಯಂ ಸೈಜ್ದೊಂದು, ಚಿಕ್ಕದೊಂದು, ಕೆಟ್ಟದನ್ನೆಲ್ಲ ತೆಗೆದ್ಬಿಟ್ಟು ಈ ತರ ಎಲ್ಲ ಗ್ರೇಡಿಂಗ್ ಮಾಡ್ಬೇಕಾಗತ್ತೆ. ಮತ್ತೆ ಯಾವ ತರ ಮಾಡ್ಬೇಕಾಗತ್ತೆ ಸರ್? ಈಗ ನೋಡಿ ಸರ್, ಮಾವು ಬೆಳೆದ್ಮೇಲೆ ನಾವು ಮಾರ್ಕೆಟ್ಗೆ ತಗೊಂಡು ಹೋಗ್ಬೇಕು. ಆ ಮಾರ್ಕೆಟ್ ತಗೊಂಡು ಹೋದ್ಮೇಲೆ ಅಂದ್ರೆ ಕನ್ಸ್ಯೂಮರ್ ಅಕ್ಸೆಪ್ಟ್ಸ್ ಅಂತಾರೆ, ಅವರು ಅದನ್ನು ಸ್ವೀಕರಿಸ್ಬೇಕು. ಅವ್ರು ಸ್ವೀಕರಿಸ್ಲಿಲ್ಲ ಅಂದ್ರೆ ಮಾಡ್ದೇನಿ ಲಾಸ್ ಅಲ್ವಾ ಸರ್. ಅದಕ್ಕೆ ಅವ್ನು ಏನ್ ಮಾಡ್ಬೇಕು, ದೇರ್ ಇಸ್ ಎ ಪ್ಲಾನ್, ಮಸ್ತ್ ಅವ್ನು ಪ್ಲಾನ್ ನೋಡ್ಬೇಕು. ಅವ್ನು ಏನ್ ಮಾಡ್ಬೇಕು, ಒಂದು ಗಾರ್ಡನ್ ಮಾಡಬೇಕಾದ್ರೆ ಫಸ್ಟ್ ಅವ್ನು ಥಿಂಕ್ ಮಾಡ್ಬೇಕು. ಫಸ್ಟ್ ಏನ್ ಥಿಂಕ್ ಮಾಡ್ಬೇಕು, ಅವ್ನ ತೋಟದಲ್ಲಿ ಯಾವುದು ಎಲೆಕ್ಟ್ರಿಕ್ ವೈರ್ ಹಾದು ಹೋಗಿರಬಾರ್ದು, ವೇವ್ಸ್ಗೆ ಈ ಪ್ಲಾಂಟ್ಸ್ ಬರ್ನ್ ಆಗಿ ಹೋಗ್ಬಿಡುತ್ತೆ ಅಲ್ವಾ. ಇಟ್ ಇಸ್ ಆಲ್ಸೋ ಒನ್ ಆಫ್ ದಿ ಎಫೆಕ್ಟ್, ಆ ಪ್ಲಾಂಟ್ಸ್ ಬರ್ನ್ ಆಗುತ್ತೆ, ಆ ಫ್ರೂಟ್ಗೆ ಎಫೆಕ್ಟ್ ಆಗುತ್ತೆ ಅಲ್ವಾ ಸರ್. ಬಿಫೋರ್ ಥಿಂಕಿಂಗ್ ಆರ್ಚರ್ಡ್ ಮಾಡುವಾಗ ಪ್ಲಾನ್ ಮಾಡಿ ಒಂದು ವೆರೈಟಿ ಹುಡುಕ್ಬೇಕು. ಈ ತಳಿ ಇದಕ್ಕೆ ಸೂಟೇಬಲ್ ಆಗತ್ತೋ ಇಲ್ಲ, ಈ ಹಿರಿಯೂರಿಗೆ ಬರುತ್ತಾ, ಹಿರಿಯೂರು ಜನ ಇಷ್ಟಪಡ್ತಾರ, ಅದು ಕಲರ್ ಇದೆಯಾ, ಗುಡ್ ಕಲರ್ ಇದೆಯಾ, ರುಚಿ ಐತಾ, ಅದೆಲ್ಲ ನೋಡ್ಕೊಂಡು ಹಾಕ್ಬೇಕು. ಸೊ ಎಲ್ಲ ನೋಡ್ಕೊಂಡು ಹಾಕ್ಮೇಲೆ ನೀನು ಫ್ರೂಟ್ಸ್ ಬರುತ್ತೆ ಎಲ್ಲ ಬರುತ್ತೆ. ಫ್ರೂಟ್ ಕಲರ್ ಇಸ್ ಇಂಪಾರ್ಟೆಂಟ್ ಅಲ್ಲ ಸರ್, ಕಲರ್ ಇರಬೇಕು, ಸೈಜ್ ಇರಬೇಕು. ಅದನ್ನ ಕನ್ಸ್ಯೂಮರ್ ಈಸಿಲಿ ಅಕ್ಸೆಪ್ಟ್ ಮಾಡ್ತಾರೆ, ಆಕರ್ಷಣೆ ಇರಬೇಕು, ಆಕರ್ಷಣೆ ಇಡಬೇಕು, ಸೈಜ್ ಇರಬೇಕು. ಕೆಲವು ಫ್ರೂಟ್ಸ್ ಮಲಗೋವಾಗಿದೆ, ಒಂದೊಂದು ಅರ್ಧ ಕೆ ಜಿ ಒಂದು ಕೆ ಜಿ ಬರ್ತಾವೆ ಅಲ್ವಾ. ಸೊ ಹಂಗೆ ಬೇಸ್ರನ್ ಸೈಜ್ ಅಗ್ದಿ ಸಣ್ಣ ಹೋದ್ರೆ ಯಾರು ಇಷ್ಟಪಡಲ್ಲ. ಆಲ್ಫೆನ್ಸರ್ ನೋಡಿ, ಆಲ್ಫೆನ್ಸರ್ ದೊಡ್ಡದಲ್ಲ ಸಣ್ಣದಲ್ಲ. ತೋತಾಪುರಿ ಇಸ್ ಆಲ್ಸೋ ಇಟ್ಸ್ ಒನ್ ಆಫ್ ದಿ ಸ್ವೀಟೆಸ್ಟ್ ಕಲರು, ಟೇಸ್ಟ್, ಸ್ವೀಟ್ನೆಸ್. ಈಗ ಇನ್ನೊಂದು ಏನಂತಾರೆ, ಕೆಲವರು ಹೇಳ್ತಾರೆ ಲಿಪ್ಸ್ ಮೆಸೇಜ್ ಅಂತಾರೆ. ಯಾರೋ ಮಾರ್ಕೆಟ್ಗೆ ಹೋಗಿ ತಂದಿರ್ತಾರೆ ಪಕ್ಕದ ಮನೆ, ಅಲ್ಲಿ ಯಾವ ವೆರೈಟಿ ತಂದೆಪ್ಪ, ಅದು ಸರಿ ಇಲ್ಲ ಕಣ ಅಂದ್ಬಿಡ್ತಾನೆ. ಸೊ ಹಿಂಗೆ ಡಿಸ್ಕಾರ್ಡ್ ಆಗುತ್ತೆ. ಅದಕ್ಕೆ ಇನ್ನೊಂದು ರಸ್ಪುರಿ ಅಂತ ಇದೆ, ಅದನ್ನು ತೊಗೊಂಬ, ಅದು ಕಲರ್ ಹಿಂಗಿರುತ್ತೆ ಹಂಗಿರುತ್ತೆ. ಈಗ ಅದು ಹೆಂಗಂದ್ರೆ ಪಬ್ಲಿಕ್ ಅದನ್ನು ಪ್ರಚಾರ ಮಾಡೋದು ಹಂಗೆ. ಆ ಥರ ಇದ್ರೆ ನಮಗೆ ವೆರೈಟಿ ಸೂಟೇಬಲ್ ವೆರೈಟಿ ತಂದು ಹಾಕಬೇಕು. ಆಮೇಲೆ ಆ ಕ್ಲೈಮೇಟಿಗೆ ಅದು ಬರುತ್ತಲ್ಲ ಅಂತ ಯೋಚನೆ ಮಾಡಬೇಕು. ಒಂದು ವೇಳೆ ಮಾರ್ಕೆಟಿಂಗ್ ನೀನು ಕನ್ಸ್ಯೂಮರ್ ಇಲ್ಲಿ ಎಲ್ಲೇ ತೊಗೊಳ್ಳೇ ಇಲ್ಲಪ್ಪ, ಉಳಿದ್ಬಿಟ್ಟು ನಿಮಗೆ ಏನು ಉಳ್ಬೇಕು, ಸ್ವಲ್ಪ ನಾಲೆಜ್ ಇರಬೇಕು. ಸೇಲ್ ಆಗಲಿಲ್ಲ, ಇಮಿಡಿಯೇಟ್ಲಿ ಸೆಂಡ್ ಟು ದ ಹಾಪ್ ಕಮ್ಸ್, ಒಂದು ಫೋನ್ ಮಾಡಿದ್ರೆ ಅವ್ರು ಬಂದು ತಗೊಂಡು ಹೋಗ್ತಾರೆ. ಬಟ್ ಕಡಿಮೆ ರೇಟ್ ಕೊಡ್ತಾರೆ. ಅದು ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಫ್ರೂಟ್ ಇಂಡಸ್ಟ್ರೀಸ್ ಇರ್ತಾವೆ ಸರ್, ನಮ್ದು ಹಣ್ಣು ಉಳಿದಿದೆ ಸ್ವಲ್ಪ ತಗೊಂಡು ಹೋಗಿ ಅಂದ್ರೆ ಅವ್ನು ಬಂದು ತಗೊಂಡು ಹೋಗ್ತಾನೆ. ಯಾಕೆ ಹೇಳ್ರಿ, ಅದನ್ನ ಯಾವ ಬೇಕಾದ್ರೂ ಯೂಸ್ ಮಾಡ್ಬೋದು ಅಲ್ವಾ. ನಿಮಗಿಲ್ಲಿ ಸೇಲ್ ಆಗಲಿಲ್ಲ ಅಂದರೂ ಅದು ನೀವು ಸೆಂಡಿಗಿಂತ ಫ್ರೂಟ್ ಟ್ರೀ ಇಂಡಸ್ಟ್ರೀಸ್ ಅದು ನಿಮಗೆ ನಾಲೆಜ್ ಇರಬೇಕು. ಅಯ್ಯೋ ಕೆಲವರು ಏನು ಮಾಡ್ತಾರೆ, ಮಾರ್ಕೆಟ್ ಸೇಲ್ ಆಗಲಿಲ್ಲ ಅಂತ ತಿಪ್ಪೆ ಬಿಸಾಕೋದು, ಇಲ್ಲ ಪಕ್ಕದ ಮನೆಯವ್ರಿಗೆ ಕೊಡೋದು, ಇಲ್ಲಪ್ಪ ಲಾಸ್ ಐತೆ ಅಂತ ಕೂತ್ಕೊಳ್ಳೋದು. ಯಾಕಂದ್ರೆ ಒಂದು ಥಿಂಗ್ ಏನು ಸರ್, ಗಾರ್ಡನ್ ಮಾಡ್ಬೇಕಾದ್ರೆ ನಾಲೆಜ್ ಇರಬೇಕು. ಇನ್ ಟೈಮ್ ಪ್ರೂನಿಂಗ್ ಮಾಡಬೇಕು, ಇರಿಗ್ರೇಷನ್ ಕೊಡಬೇಕು, ಇನ್ ಟೈಮ್ ಹಾರ್ವೆಸ್ಟ್ ಮಾಡಬೇಕು. ಒಂದು ಹೇಳಿ ಸರ್, ಒಂದು ಹೇಳಿ ತಗೊಂಡಿಸಿ, ಮ್ಯಾಂಗೋದಲ್ಲಿ ಇಮ್ಯಾಚರ್ ಫ್ರೂಟ್ಸ್ ಹಾರ್ವೆಸ್ಟ್ ಮಾಡಬಾರ್ದು. ಇಮ್ಯಾಚರ್ ಫ್ರೂಟ್ಸ್ ಹಾರ್ವೆಸ್ಟ್ ಮಾಡಿ ತಗೊಂಡು ಮನೆಗಿಟ್ರೆ ರೈಪನ್ ಮಾಡ್ತಾರೆ ಬಿಡ್ರಿ, ಇತ್ತಲಿನ ಹಾಕಿ ಇತ್ತಲಿನ ಹಾಕಿ ರೈಪನ್ ಮಾಡ್ತಾರೆ. ರೈಪನ್ ಮಾಡಿದ್ರೆ ಏನಾಗುತ್ತೆ, ಇಟ್ ಇಂಡ್ಯೂಸ್ ಕಾರ್ಸಿನೋಜೆನಿಕ್ ಎಫೆಕ್ಟ್, ಇಟ್ ಲೀಡ್ಸ್ ಟು ಕ್ಯಾನ್ಸರ್. ಕೆಲವರು ಏನ್ ಮಾಡ್ತಾರೆ ಗೊತ್ತಾ ಸರ್, ಸಿಕ್ಕಾಬಿಟ್ಟೆ ಗ್ರೋತ್ ರಿಗಟ್ರ ಸ್ಪ್ರೇ ಮಾಡಿರ್ತೀವಿ. ಯಾಕೆ ಹೇಳ್ರಿ, ಹಣ್ಣು ದೊಡ್ಡದಾಗ್ಲಿ, ಕಲರ್ ಆಗಕ್ಕೊಂದು, ದೊಡ್ಡದಾಗಕ್ಕೊಂದು, ಬೇಗ ಹಣ್ಣಾಗಕ್ಕೊಂದು ಎಲ್ಲ ಮಾಡಿರ್ತೀವಿ. ಅವೆಲ್ಲ ಅಲ್ಲೇ ಇರ್ತದೆ, ಎಫೆಕ್ಟ್ ಇರ್ತದೆ. ನಾವು ತಂದ ತಕ್ಷಣ ಏನ್ ಮಾಡ್ತೀವಿ ಮಕ್ಕಳಿಗೆ, ನಾವು ಮಾರ್ಕೆಟಿಂದ ಬರ್ತದಂಗ ಹುಡ್ರು ಓಡ್ ಬಂದು ಒಂದೊಂದು ಹಣ್ಣು ಕಿತ್ತಂಬಿಡ್ತಾವ. ಅವ್ರ ಅಜ್ಜ ತಂದ್ರೆ ಓಡ್ ಬಂದು ಎಲ್ಲರೂ ಒಂದು ಹಣ್ಣು ತಂದ ಗಬ ಗಬ ಗಬ ತಿನ್ನಕ್ ಸ್ಟಾರ್ಟ್ ಮಾಡ್ತಾರೆ. ಅದು ರಾಂಗ್ ಸರ್. ನಾವು ಹಣ್ಣು ತಂದ ತಕ್ಷಣ ಅವ್ರಿಗೆ ತೋರಿಸ್ಬಾರ್ದು, ಫಸ್ಟ್ ಅವ್ನು ತೊಳಿಬೇಕು. ಯಾವ ಒಟ್ಟಲ್ಲಿ ಹಣ್ಣು ತೊಳಿಬೇಕು, ಕ್ಲೀನ್ ಆಗಿ ತೊಳೆದು ಮಕ್ಕಳಿಗೆ ತೋರಿಸ್ಬೇಕು, ಅವಾಗ ತಗೊಂಡ್ ತಿನ್ಲಿ. ಈಗ ತಂದು ನಾವು ಫ್ರಿಡ್ಜ್ನಾಗ ಇಟ್ಟಿರ್ತೀವಿ, ಫ್ರಿಡ್ಜಿಂದ ಒಂದು ಎಫೆಕ್ಟ್, ಕೋಲ್ಡ್ ಎಫೆಕ್ಟ್, ಕೆಮಿಕಲ್ ಎಫೆಕ್ಟ್ ಲೀಡ್ಸ್ ಟು ಇದು ಪಾಯ್ಸನಸ್, ಆಂಟಿ ಕ್ಯಾನ್ಸರ್ ಇವೆಲ್ಲ ಆಗಿ ಸೊ ಹಿಂಗಾಗಿ ಸ್ವಲ್ಪ ಲೈಫ್ ಕಡಿಮೆ ಆಗ್ತಾ ಇದೆ, ಲೈಫ್ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಇದೆ. ಮತ್ತೆ ಈ ಬೇಡಿಕೆ ಯಾವ ರೀತಿ ಇದೆ ಸರ್? ಇದನ್ನ ಬೇರೆ ಕಡೆ ಈಗ ನಮ್ಮ ರಾಜ್ಯದಲ್ಲೇ ಉತ್ತಮ ಗುಣಮಟ್ಟದ ಬೆಳೆ ಬೆಳೆದ್ರೆ ನಮ್ಮ ರೈತರು, ನೀವು ಹೇಳಿದಂಗೆ ರಫ್ತು ಮಾಡಬಹುದಾ ಸರ್? ರಫ್ತು ಮಾಡಬಹುದು ಸರ್, ಮೊದಲೆಲ್ಲ ನಿಲ್ಲಿಸಿದ್ರು, ಇವಾಗ ರಫ್ತು ಮಾಡಬಹುದು. ರಫ್ತು ಮಾಡಕ್ಕೆ ಕೋಲಾರದಲ್ಲಿ ಕ್ವಾಲಿಟಿ ಆಫ್ ಮ್ಯಾಂಗೋ, ಈಗ ನಾವು ಇಲ್ಲೇ ಒಂದೇ ಎಣ್ಣೆ ಬೆಳೆದಿರ್ತೇವೆ, ತೋಟ ಇರ್ತಾವ, ಇದನ್ನ ಯಾರು ಅದನ್ನ ಟೆಸ್ಟ್ ಮಾಡ್ಬೇಕು? ನಾವು ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ ನಾವು ಹಂಗೆ ಕಳಿಸ್ಲಿಕ್ಕೆ ಬರಲ್ಲ ಸರ್, ಏನೇನೋ ಇರ್ತದೆ. ಅದಕ್ಕೆ ಅದಕ್ಕೊಂದು ಆರ್ಗನೈಸೇಷನ್ ಇದೆ, ಅವ್ರು ಬಂದು ಗಾರ್ಡನ್ ನಮಗೆ ಬುಕ್ ಮಾಡ್ಕೊಂಡು ಹೋಗಿ ಅವರೆಲ್ಲ ಫ್ರೂಟ್ಸ್ ಚೆಕ್ ಮಾಡ್ತಾರೆ. ಕಳಿಸುವಾಗ ಒಂದೊಂದು ಫ್ರೂಟ್ ಚೆಕ್ ಮಾಡ್ತಾರೆ. ನೀವೆಲ್ಲಾರ ಒಂಟ್ರ ಡೋರ್ನಾಗ ನಿಂತ್ಕೊಂಡಾಗ ಹಿಂಗಿಡಿತಾರ ನೋಡಿ ಸರ್, ಚೆಕ್ ಮಾಡ್ದು ಅದ್ರೊಳಗೆ ಏನಾರು ಇಟ್ಟಿರ್ತಾರೋ ಏನೋ, ಅದು ಪಾಯ್ಸನ್ ಇದೆಯೋ ಏನೋ. ಒಂದು ಪ್ಯಾನಟೋಮೀಟರ್ ಅಂತ ಇದೆ ಸರ್, ಜಸ್ಟ್ ಫ್ರೂಟ್ಸ್ ಹತ್ರ ಇದ್ರೆ ಅದ್ರಾಗ ಎಷ್ಟು ಟೀಸಸ್ ಇದೆ, ಎಷ್ಟು ಶುಗರ್ ಇದೆ, ಇಟ್ ಇಸ್ ಎಡಿಬಲ್ ನಾನ್ ಎಡಿಬಲ್ ಎಲ್ಲ ತೋರಿಸುತ್ತೆ. ಆ ಥರ ಮಾಡಿ ಫ್ರೂಟ್ಸ್ ಅನ್ನು ಎಕ್ಸ್ಪೋರ್ಟ್ ಮಾಡ್ಬೋದು. ಅದಕ್ಕೆ ಸೂಟೇಬಲ್ ಗಾರ್ಡನ್ ಇರಬೇಕು, ಗಾರ್ಡ್ ಮೆಥಡ್ ಇರಬೇಕು, ಲೇಬರ್ ಇರಬೇಕು, ವಾಟರ್ ಫೆಸಿಲಿಟಿ ಇರಬೇಕು. ಅಲ್ಲಿ ಒಂದು ಇಂಥದ್ದಿಲ್ಲ ಅಂದ್ರೆ ಅದು ನಡೆಯಂಗಿಲ್ಲ. ಎಲ್ಲಾದ್ರು ಸರಿಯಾಗಿದ್ರೆ ಎಕ್ಸ್ಪೋರ್ಟ್ ಮಾಡ್ಬೋದು, ಇಲ್ಲದ್ರೆ ನಮ್ಮ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಬರಲ್ಲ. ಡೈರೆಕ್ಟ್ಲಿ ವಿ ಕ್ಯಾನ್ ಕನ್ಸ್ಯೂಮ್ ಮಾರ್ಕೆಟ್ ಸೆಂಟ್ ದ ಮಾರ್ಕೆಟ್. ಇತ್ತೀಚೆಗೆ ಹೆಚ್ಚೆಚ್ಚು ರಾಸಾಯನಿಕ ಬಳಸ್ತಾರೆ, ಕ್ರಿಮಿನಾಶಕಗಳು ಬಳಸ್ತಾರಲ್ಲ, ಇದು ಬೇರೆ ದೇಶಗಳಿಗೆ ನೀವು ಹೇಳ್ದಂಗೆ ಅಕ್ಸೆಪ್ಟ್ ಮಾಡ್ತಾವ, ನಮ್ಮ ಕಳ್ಸಕ್ಕೆ ಸಾಧ್ಯತೆ ಇದೆ ನಮ್ಮ ರೈತರು ಅಂತೀರಾ ಸರ್? ಈಗ ನೋಡಿ ಸರ್, ಕೆಮಿಕಲ್ ಫರ್ಟಿಲೈಸರ್ ಅಂತಾರಲ್ಲ, ಅದು ರಾಂಗ್. ಯಾಕೆ ಗೊತ್ತಾ ಸರ್, ಆ ಕೆಮಿಕಲ್ ಫರ್ಟಿಲೈಸರ್ ಏನಾದರೂ ನಾವು ಉಪಯೋಗಿಸ್ತಾ ಇದ್ರೆ ನಮಗೆ ಇವತ್ತು ಊಟನೇ ಸಿಗ್ತಿದ್ದಿಲ್ಲ. ಈಗ ನೋಡಿ, ಈಗ ಪ್ಯಾಡಿ ಮೊದಲೆಲ್ಲ 10 ಕ್ವಿಂಟಲ್ ಬರ್ತಿತ್ತು. ಅವ್ರು ನಮ್ಮ ಭೂಮಿ ಎಷ್ಟಿದೆ ಅಷ್ಟೇ ಇದೆ, ನಮ್ಮ 4 ಎಕರೆ ಹೊಲ ಇದ್ರೆ 4 ಎಕರೆಗೆ ಎಷ್ಟು ಕ್ವಿಂಟಲ್ ಬರ್ತದೆ, 10 ಕ್ವಿಂಟಲ್ ಬರ್ತದ್ವು. ಈ ಫರ್ಟಿಲೈಸರ್ ಹಾಕೋದ್ರಿಂದ, ಹೆಚ್ಚಿನ ನೀರು ಟೆಕ್ನಾಲಜಿ ಡ್ರಿಪ್ ಇರಿಗೇಷನ್ ಅವು ಇವೆಲ್ಲ ಬಂದಿರೋದ್ರಿಂದ ನಮಗೆ ಫುಡ್ ಗ್ರೇನ್ ಪ್ರೊಡಕ್ಷನ್ ಹೆಚ್ಚಾಗಿದೆ. ಇಳುವರಿ ಜಾಸ್ತಿ ಆದರೆ ಎಲ್ಲರಿಗೂ ಊಟ ಸಿಕ್ಕಿದೆ ಸರ್, ಇಲ್ಲಾಂದ್ರೆ ನಮಗೆ ಊಟ ಸಿಗ್ತಿರ್ಲಿಲ್ಲ. ಬೇರೆ ಕಂಟ್ರಿಲಿ ಏನು ಮಾಡ್ತಾರೆ ಗೊತ್ತಾ, ಯಾವ ಬರ ಅಲ್ಲಿ ಬರೀ ಡೀಸೆಲ್ ಪೆಟ್ರೋಲ್ಕಂತ ಊಟನೇ ಇಲ್ಲ, ಅಲ್ಲಿ ನೆಕ್ಸ್ಟ್ ಬೆಲೆಗೆ ಜಮೀನೇ ಇಲ್ಲ ಅಲ್ವಾ. ನಮಗಿಲ್ಲಿ ಏನಾಗಿದೆ ಅಂತಂದರೆ, ನಮ್ಗೆ ಒಳ್ಳೆ ಜಾಗ ಇದೆ, ಅದನ್ನು ಬೆಳೆಸೋಕೆ ಒಳ್ಳೆ ಫರ್ಟಿಲೈಸರು, ಒಳ್ಳೆ ವೆರೈಟೀಸ್. ವೆರೈಟಿ ಇಂಪಾರ್ಟೆಂಟು. 10 ಕ್ವಿಂಟಲ್ ಕೊಡ್ತದ್ದು 40 ಕ್ವಿಂಟಲ್ ಕೊಡಕ್ಕೆ ಬಂದ್ರೆ ಮತ್ತೆ ಅದು ಊಟ ಎಲ್ಲರಿಗೆ ಹಾಕಿ ಸಾಕಾಗಿ ಉಳಿತದೆ. ಇಲ್ಲಾಂದ್ರೆ ಫುಡ್ ಗ್ರೇನ್ ಸ್ಯಾಟೈಸ್, ಇಲ್ಲಾಂದ್ರೆ ಅಮೆರಿಕದವ್ರು ಬಂದು ಇಮಾನೆ ಬಂದು ಫುಡ್ ಒಗೆದು ಹೋಗ್ತಿದ್ರು. ಅದು ಬಳಸೋದು ತಪ್ಪು ಅಂತ ಹೇಳ್ತಿಲ್ಲ, ಅದು ಮಿನಿಮಮ್ ಬಳಸೋದು ಸೂಕ್ತ. ಈಗ ರಾಸಾಯನಿಕ ಇಲ್ಲಾಂದ್ರೆ ನಾವು ಜೀವನ ಇಲ್ಲ ಸರ್, ಅಡಾಪ್ಟ್ ಆಗಿಬಿಟ್ಟಿದ್ವಿ. ಬಟ್ ಓನ್ಲಿ ಒನ್ ಥಿಂಗ್ ಈಸ್ ಅದರ ರೆಸಿಡ್ಯೂ ಎಫೆಕ್ಟ್ ಅಂತಾರೆ. ಭತ್ತಕ್ಕೆ ಔಷಧಿ ಹೊಡೆದಿರ್ತೇವೆ, ಇನ್ನೇನೋ ಪ್ಲಾಂಟ್ಗೆ ಔಷಧಿ ಹೊಡೆದಿರ್ತೇವೆ, ದನಗಳು ಬಂದು ತಿಂತವೆ ಸಾಯ್ತವೆ. ಅದನ್ನು ಅವಾಯ್ಡ್ ಮಾಡ್ಬೇಕಷ್ಟೆ. ಔಷಧಿ ಹೊಡೆದ ದಿವಸ ಯಾರನ್ನೂ ಅಲ್ಲಿ ಬಿಡಬಾರ್ದು. ಇವನ್ ಹುಳುಗಳು ಕೂಡ ಸತ್ತು ಹೋಗ್ತವೆ. ನಾವು ಏನೋ ಒಂದು ಡಿಸೀಸ್ ಕಾಸ್ ಇಟ್ಕೊಂಡು ಅದನ್ನ ಡಿಸೀಸ್ ಕಂಟ್ರೋಲ್ ಮಾಡಕ್ ಹೋದ್ರೆ ಇನ್ಸೆಕ್ಟ್ ಬಂದು ಸಾಯ್ತವೆ. ಅದನ್ನು ನಾವು ಥಿಂಕ್ ಮಾಡ್ಬೇಕಲ್ಲ ಸರ್, ಯೋಚನೆ ಮಾಡಬೇಕು. ಇತ್ತೀಚೆಗೆ ಕೆಲವು ಪ್ರಗತಿಪರ ರೈತರು ನಾವು ಸಾವಯವದಲ್ಲಿ ಬೆಳಿತೀವಿ, ನೈಸರ್ಗಿಕ ಕೃಷಿಯಲ್ಲಿ ಬೆಳಿತೀವಿ ಅಂತೆಲ್ಲ ಹೇಳ್ತಿರ್ತಾರೆ ಸರ್, ಅದು ಏನು ಲಾಭದಾಯಕ ಆಗಲ್ಲ ಅಂತೀರಾ ಸರ್? ಇಲ್ಲ ಸರ್, ಎಫೆಕ್ಟಿವ್ ಅನ್ಕೊಂಡಷ್ಟು ಇಳುವರಿ ಬರಲ್ಲ ಸರ್, ಇಳುವರಿ ಬರಲ್ಲ, ಕಡಿಮೆ ಇಳುವರಿ. ಆಮೇಲೆ ಇನ್ನೊಂದು, ಅದು ಸ್ವಲ್ಪ ಇದಿತ್ತಲ್ಲ ಕಡಿಮೆ ಆಗ್ತಾನೆ ಇದೆ. ಆರ್ಗ್ಯಾನಿಕ್ ಮಾಡಕ್ಕೆ ಏರ್ ಮೆಟೀರಿಯಲ್, ರಾ ಮೆಟೀರಿಯಲ್ ಬೇಕಲ್ಲ ಸರ್, ರಾ ಮೆಟೀರಿಯಲ್ ಬೇಕು. FIM ತಯಾರು ಮಾಡ್ಲಿಕ್ಕೆ ಸಗಣಿ ಗೊಬ್ಬರ ಬೇಕು, ಜಾನುವಾರುಗಳ ಸಾಕಾಣಿಕೆ ಇಲ್ಲ, ಯಾವ್ದು ಹೆಂಗ್ ಆರ್ಗ್ಯಾನಿಕ್ ಮಾಡ್ತಾನೆ ಸರ್ ಅವನು? ಪ್ಲಾಂಟ್ ರೆಸಿಡ್ಯೂ ಇಂದ ಆರ್ಗ್ಯಾನಿಕ್ ಹಾಕ ಸಾಧ್ಯನೇ ಇಲ್ಲ. ಅದರಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೆ ಸಗಣಿ ಗೊಬ್ಬರ ಇದ್ರೆ ಮಾತ್ರ ಅದರ ಸಾವಯವ ಕೃಷಿ ಅನಿಸ್ತದೆ. ಯಾಕಂದ್ರೆ ಮಿಕ್ಸ್ ಮಾಡಕ್ಕೆ ಸ್ವಲ್ಪ ಬೇಕಲ್ಲ ಸರ್ ಅಲ್ವಾ? ಒಂದ್ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂತ ಹೇಳ್ಬೋದು. ಈಗ ನಮ್ಮ ಮಾವು ಲಾಭದಾಯಕ ಬೆಳಿಬೇಕಂದ್ರೆ ನೀವ್ ಹೇಳ್ದಂಗೆ ಒಳ್ಳೆ ತಳಿಗಳ ಆಯ್ಕೆ ಗಮನ ಕೊಡ್ಬೇಕು, ಒಳ್ಳೆ ಗುಣಮಟ್ಟದ ಹಣ್ಣುಗಳು ಬರ್ಬೇಕು, ಕಲರ್ ಇರಬೇಕು, ಮಾರುಕಟ್ಟೆ ತಿಳ್ಕೊಂಡಿರ್ಬೇಕು ಹೇಳಿದ್ರಿ. ಇದನ್ನ ನಾವು ಉಪಯೋಗಿಸ್ಕೊಂಡ್ರೆ ನಮ್ಮ ರೈತರಿಗೆ ಅನುಕೂಲ ಅಂತ ಇರ್ತಾರೆ. ಖಂಡಿತ ಸರ್, ಮಾವು ನೋಡ್ರಿ ಸರ್, ಈಗ ನಾವು ಎಲ್ಲರೂ ಸೇಬಣ್ಣು ತಿನ್ನಕ್ಕಾಗಲ್ಲ, ಸೇಬಣ್ಣು ಬೆಳೆ ಜಮ್ಮು ಕಾಶ್ಮೀರದಾಗ. ನಾವು ಇಲ್ಲಿವನ್ನೇ ತಿಂದು ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು. ವಿಟಮಿನ್ಸ್, ಪ್ರೋಟೀನ್ಸ್, ನ್ಯೂಟ್ರಿಯಂಟ್ಸ್ ಎಲ್ಲ ಸಿಗದೆ ಹಣ್ಣುಗಳು

ಚಂದ್ರವಳ್ಳಿ ಪ್ರಸಾರದಲ್ಲಿ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿ ಓದುತ್ತಿರುವ ಮಕ್ಕಳ ಪರೀಕ್ಷಾ ತಯಾರಿ ಹೇಗಿರಬೇಕು, ಹಾಗೆ ತಮ್ಮ ಮಾನಸಿಕ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋ ವಿಷಯವಾಗಿ ಮನಃಶಾಸ್ತ್ರಜ್ಞೆ ಡಾಕ್ಟರ್ ರೂಪಾ ರಾವ್ ಅವರು ಮಾಹಿತಿಯನ್ನು ತಿಳಿಸಿಕೊಡಲಿದ್ದಾರೆ. ಕಸ್ತೂರಿ ನಿನ್ನ ಕಾಣದೇ ಇರಲಾರೆ, ಮದರಂಗಿ ಹೆಣ್ಣೆ ಮರಿಲಾರೆ, ರಾಣಿ ನಿನ್ನ ಮನೆಗೆ ಬರಲೇನೆ. ಮದರಂಗಿಯೇ ಹೆಣ್ಣೆ ಮರಿಲಾರೆ ಕ್ಯಾದಿಗೆ, ಗರಿ ನಿನ್ನ ಅಗಲಿ ಇರಲಾರೆ, ರಾಣಿ ನಿನ್ನ ಮನೆಗೆ ಬರಲೇನೆ.